ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ ನಂತರ ಮಣ್ಣಿನ ಮಗ ಪಪ್ಪಾಯ ಬೆಳೆಯಲ್ಲಿನ ಅನುಭವ ಕುರಿತು ಅಳನ್ ತಾಲೂಕಿನ ನಿಂಬಾಳ ಗ್ರಾಮದ ಪ್ರಗತಿಪರ ಯುವ ರೈತರಾಗಿರುವ ವಿಶ್ವನಾಥ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಡಾ ಸದಾನಂದ ಪೆರ್ಲ. ಆನಂತರ ಶಾಂತಾಬಾಯಿ ಅಣವೀರ್ ಹಂಗರಗಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಈಗ ಒಂದು ಜಾಹೀರಾತು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಕೃಷಿರಂಗದಲ್ಲಿ ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಮಳೆ ಸಾಧ್ಯತೆಗಳು ಬಹಳ ಕಡಿಮೆ. ಆದರೂ ಕೂಡ ರೈತ ಬಾಂಧವರೇ ಗಮನಿಸಬೇಕು, ಮಧ್ಯಾಹ್ನದ ನಂತರ ಸನ್ನಿವೇಶಗಳು ಬದಲಾಗಿ ಗುಡುಗು ಮಿಂಚಿನ ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸೂಕ್ತವಾದಂತಹ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಮಣ್ಣಿನ ಮಗ ಪಪ್ಪಾಯ ಬೆಳೆಯಲ್ಲಿನ ಅನುಭವ ಕುರಿತು ಅಳನ್ ತಾಲೂಕಿನ ನಿಂಬಾಳ ಗ್ರಾಮದ ಪ್ರಗತಿಪರ ಯುವ ರೈತರಾಗಿರುವ ವಿಶ್ವನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಯುವ ಕೃಷಿಕ, ಆಳಂದದ ನಿಂಬಾಳದ ವಿಶ್ವನಾಥ್ ಬಾಬುರಾವ್ ಪೊಲೀಸ್ ಪಾಟೀಲ್ ಅವರು. ಇವರು ಕಳೆದ 15 ವರ್ಷಕ್ಕೂ ಹೆಚ್ಚು ಕಾಲ ಕೃಷಿಯನ್ನ ಮಾಡುತ್ತಾ ತುಂಬಾ ಅನುಭವಸ್ಥರು, ಅದರಲ್ಲೂ ಮಿಶ್ರ ಬೆಳೆಯಲ್ಲಿ ಹೆಸರು ಪಡೆದವರು. ಮುಖ್ಯವಾಗಿ ಪಪ್ಪಾಯ, ಪೇರಳೆ, ನುಗ್ಗೆ, ಕಲ್ಲಂಗಡಿ ಈ ರೀತಿಯಾಗಿ ಕೃಷಿಯನ್ನು ಮಾಡುತ್ತಾ ಅನುಭವಸ್ಥರು. ಇವತ್ತು ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಡನಿದ್ದಾರೆ. ನಮಸ್ಕಾರ ವಿಶ್ವನಾಥ್ ಪಾಟೀಲ್ ರೇ. ನಮಸ್ಕಾರ ಸರ್. ಈಗ ನೀವು ಎಷ್ಟರವರೆಗೆ ಓದಿದ್ದು ಸರ್? ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿಸಿಬಿಟ್ಟಿದ್ದೆ ಸರ್. ಆಮೇಲೆ ಓದು ಮುಂದುವರಿಸಿಲ್ಲ, ಕೃಷಿಗೆ ಬಂದ್ರಲ್ಲ. ಹೌದು ಸರ್, ನಾ ಸ್ವಲ್ಪ ಕೃಷಿ ನಮಗೆ ಮನೆಯಲ್ಲಿ ಮಾಡೋದ್ರಿಂದ ಆಸಕ್ತಿ ಇತ್ತು ಸರ್. ಯಾರು ಮಾಡ್ತಾ ಇದ್ರು ವಿಶ್ವನಾಥ್? ಸರ್, ನಮ್ಮ ತಂದೆಯವರು ಮಾಡ್ತಾ ಇದ್ರು. ಅಂದ್ರೆ ಅಷ್ಟೇ ತೊಗರಿ ಈ ತರ ಮಾಡ್ತಾ ಇದ್ರಿ. ನಾವು ಬಂದ್ಬಿಟ್ಟು ಇವಾಗೆಲ್ಲ ಪಪ್ಪಾಯ ಇವೆಲ್ಲ ನೀರು ಹೊಸ ಕೃಷಿ ಪದ್ಧತಿಗೆಲ್ಲ ಹೋದ್ರೆ. ಹಾಂ, ಸಾವಯವ ಕೃಷಿಯ ಅಥವಾ ಈ ರೀತಿ? ಸರ್, ಹೆಚ್ಚು ಸ್ವಲ್ಪ ಸಾವಯವಕ್ಕೆ ಒತ್ತು ಕೊಟ್ಟಿದ್ದೀನಿ ಸರ್. ಎಲ್ಲಿ ಬರುತ್ತೆ ನಿಮ್ಮ ಕೃಷಿ ಭೂಮಿ? ಆಂಧ್ರೂಡಿಗೆ ಬರುತ್ತೆ ಸರ್. ನಮ್ ನಿಂಬಾಳದಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ತೋಟ. ಎಷ್ಟು ಕೃಷಿ ಭೂಮಿ ಇದೆ ವಿಶ್ವನಾಥ್? ಸರ್, 7 ಎಕರೆ ತೋಟ ಇದೆ ಸರ್. ಈಗ 7 ಎಕರೆ ಕೃಷಿ ನೀರಾವರಿ ಅಂತೆ ಸರ್? ಅಷ್ಟು ನೀರಾವರಿ ರೀ, ಅಷ್ಟು ಎಲ್ಲ ಡ್ರಿಪ್ ಲೈನ್ ಮಾಡಿಬಿಟ್ಟಿದ್ದೀವಿ ಸರ್. ಓಹೋ, ಡ್ರಿಪ್ ಲೈನ್ ಮಾಡಿ? ಹಾ ಸರ್, ಅದು ಒಂದು ಮನುಷ್ಯನದು ಇದು ಕೆಲಸ ಉಳಿಸ್ತದೆ ಸರ್ ಡ್ರಿಪ್ ಲೈನ್. ಇಲ್ಲ ಮೋಟರ್ ಎಲ್ಲ ಆಟೋಮೆಟಿಕ್ ಡಿಪ್ಪಿನ ಮುಖಾಂತರ ನೀರು ಹಾಯಿಸ್ತೀವಿ ಸರ್. ಈಗ ಪಿಯುಸಿ ಮಾಡಿದ ಮೇಲೆ ಕೃಷಿಗೆ ಬಂದ್ರಿ, ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ? ನಾನು ಓದು ಮುಂದುವರಿಸದೆ ಕೃಷಿ ಮಾಡಿದ್ದು ಒಳ್ಳೇದಂತ ಅನಿಸ್ತಾ ಇದೆ ಸರ್? ನನಗೆ ಆತ್ಮ ತೃಪ್ತಿ ಇದೆ ಸರ್ ಕೃಷಿಯಿಂದ. ಯಾಕಂದ್ರೆ ಯುವಕರು ಕೃಷಿಗೆ ಹೋಗುದಿಲ್ಲ, ಹೊಲಕ್ಕೆ ಹೋಗುದಿಲ್ಲ, ಕೃಷಿ ಮಾಡುದಿಲ್ಲ ಅಂತ ಒಂದು ಮಾತಿದೆ ಸರ್. ಅದ್ರ ಮಧ್ಯೆ ನೀವೊಬ್ಬ ಯುವಕ ಈ ರೀತಿ ಯಶಸ್ವಿಯಾಗಿ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಖುಷಿ ಇದೆ. ಟೈಮ್ ಸರಿ ಮಾಡ್ಕೊತದ ಸರ್, ಸಕ್ಸಸ್ ಆಗುತ್ತೆ ಸರ್. ಸ್ವಲ್ಪ ನಾವು ಅದಕ್ಕೆ ಎಷ್ಟು ಲಕ್ಷ ಇಟ್ಟು ಅದು ಸಕ್ಸಸ್ ಆಗುತ್ತೆ ಸರ್. ಈಗ ನೀವು ಒಂದು ಮಾತು ಹೇಳಿದ್ರಿ ವಿಶ್ವನಾಥ್ ಪಾಟೀಲ್ ರೇ, ನಮ್ಮ ತಂದೆ ಅಥವಾ ಹಿರಿಯರೆಲ್ಲ ಒಂದು ಪಾರಂಪರಿಕ ಕೃಷಿ ತೊಗರಿ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ರು, ನಾನು ಬೇರೆ ಕೃಷಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ. ಯಾಕೆ? ಅದೇ ಸರ್, ಈಗಿಂದು ಖರ್ಚು ವೆಚ್ಚಗಳು ಜಾಸ್ತಿ ಸರ್. ಈಗಿನ ಖರ್ಚು ವೆಚ್ಚಗಳ ಪ್ರಕಾರ ನಾವು ಆ ಕೃಷಿ ಮಾಡ್ಕೊತ ಹೋದ್ರೆ ಈ ಖರ್ಚಿಗೆ ಏನು ಸಂಬಂಧ ಕಲ್ಲ ಸರ್. ಇವಾಗ ಪೆಟ್ರೋಲ್ ಅಡಿಗೆ ಎಣ್ಣೆ ಅವು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇವೆಲ್ಲ ಕಲ್ಲಂಗಡಿ ಹೆಂಗ್ ಸರ್ ಒಂದೂವರೆ 60-65 ದಿವಸಕ್ಕೆ ಬರುತ್ತೆ ಸರ್. ಹಂಗಾಗಿ ನಮ್ಗೆ ಅಮೌಂಟ್ ಬೇಕಾಗುತ್ತೆ ಸರ್. ಅಂದ್ರೆ ಕಡಿಮೆ ಅವಧಿಯಲ್ಲಿ ಸಿಗುವಂತ ಫಸಲುಗಳ ಬೆಳೆಯನ್ನೇ ಮಾಡೋದು. ಸ್ವಲ್ಪ ಜಮೀನು ಸರ್. ಈಗ ಪಪ್ಪಾಯವನ್ನು ಹೆಚ್ಚು ಮಾಡಿದ್ದೀರಿ, ಎಷ್ಟು ಪ್ರದೇಶದಲ್ಲಿ ಹಾಕಿದಿರಿ ಸರ್? ಇವಾಗ 3 ಎಕರೆ ಜಮೀನಲ್ಲಿ ಹಾಕಿದ್ದೀನಿ ಸರ್. ಸೊ ಹೋದ ವರ್ಷ ಒಂದೊಂದು ಎಕರೆ ಮಾಡ್ತಾ ಇದ್ದೆ, ಅದು ಈ ವಾರ ಚೆನ್ನಾಗಿ ಅನಿಸೋದ್ರಿಂದ ಮತ್ತೆ ಈ ವಾರ ಜಾಸ್ತಿ ಮಾಡಿದ್ ಸರ್. ವಿಶ್ವನಾಥ್ ಪಾಟೀಲ್, ಒಂದು ಕೆಲವು ವರ್ಷಗಳ ಹಿಂದೆ ಎಲ್ಲರೂ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪಪ್ಪಾಯ ಬೆಳೆಯನ್ನ ಮಾಡಿ ಬೆಲೆ ಕೈಗೊಟ್ಟು ಖರೀದಿದಾರರು ಇಲ್ಲದೆ ಎಲ್ಲ ನಿಲ್ಲಿಸಿದ್ರು ಸರ್. ಮತ್ತೆ ನೀವು ಪಪ್ಪಾಯವನ್ನೇ ಮಾಡಿದ್ರಲ್ಲ, ಈಗ ಹೇಗಿದೆ ಮಾರುಕಟ್ಟೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಬಂದ್ಬಿಟ್ಟು ಅವರೇ ತಗೊಂಡು ಹೋಗ್ತಾರೆ ಸರ್. ಈಗ ನೀವು ಇಷ್ಟು 3 ಎಕರೆಯಲ್ಲಿ ಪಪ್ಪಾಯ ಹಾಕಿದ್ರಿ ಅಂತ ಹೇಳಿದ್ರಿ, ಏನು ವಿಶೇಷ ತಳಿಯದ್ದು ಪಪ್ಪಾಯನ ಹೇಗೆ ಸರ್? ನಾವು ಮೊದಲ ಮಾಡ್ತಾ ಇದೆ, ಅದು ಚೆನ್ನಾಗಿ ಬರಲಿಲ್ಲ ಸರ್. ಅದು ರೋಗ ವೈರಸ್ ಜಾಸ್ತಿ ಸರ್. ಅದು ಇವಾಗ 15 ನಂಬರ್ ಬಂದಿದೆ ಸರ್. ಅದೇನು ಅದರ ವಿಶೇಷತೆ? ಅದಕ್ಕೆ ರೋಗ ಲಕ್ಷಣಗಳು ಕಡಿಮೆ ಸರ್. ಅದೇನು ಬೀಜನೇ ಹಾಕ್ತೀರಾ ಅಲ್ಲ ಗಿಡ ಸರ್? ಸಸಿ ನೆಡ್ತೀರ? ಇಲ್ಲ, ಸಸಿ ನೆಡಬೇಕಾಗ ಸರ್. ಸಸಿ ಮಾಡ್ಬೇಕ್ರಿ, ಮಾಡ್ಕೊಂಡು ಬಿಟ್ಟು ಸಸಿನೇ ನೆಡಬೇಕು. ಎಲ್ಲಿಂದ ತರ್ತೀರಿ ನೀವು ಇದೆಲ್ಲ? ಇನ್ನು ನರ್ಸರಿ ಅವ್ರು ಇರ್ತಾರಲ್ಲ ಸರ್, ಈ ನಮ್ಮೂರಲ್ಲಿ ಗಣಪತಿ ಕಳಿಕೆ ಅವರು ನರ್ಸರಿ ಮಾಡಿದ್ರು ಸರ್. ಅಲ್ಲಿಂದ ಅವ್ರ ನರ್ಸರಿಯಲ್ಲಿ ಮಾಡಿದರು. ಎಷ್ಟು ಸಸಿಗಳನ್ನು ನೆಟ್ಟಿದ್ರಿ ಈಗ 3 ಎಕರೆ? 3 ಎಕರೆಯಲ್ಲಿ 3,000 ಆಗಿ ನೆಟ್ಟಿದ್ದೀನಿ ಸರ್. ಅದು 7 ನೆಡುವ ಕ್ರಮ ಏನಾದ್ರೂ ಇದೆ? ಡಿಸ್ಟೆನ್ಸ್ ನೋಡಿ ಸರ್, 6-7 ಫೀಟ್ ಆಗುತ್ತೆ ಸರ್. ಎಷ್ಟು ಆಳ, ಎಷ್ಟು ಆಗಲ್ಲ ಅದೆಲ್ಲ ಏನು ಸರ್? 3 ಇಂಚ್ ಆದ್ರೆ ರಗಡೈತ್ರಿ, 3-4 ಇಂಚ್ ಆಳ್ರಿ. ಅಗಿದಿಂದ ಅಗಿಗೆ 6-7 ಮಾಡ್ಕೊಂಡು ಚಿನ್ನ ಮಾಡ್ಕೊತ ಹೋಗುವ ಸರ್. ಸಸಿ ಎಷ್ಟು ಸಮಯದ ಇರಬೇಕು? ಸಸಿ 1.5 ತಿಂಗಳ ಮುಂಚೆ ಬೇಕು ಸರ್. ನರ್ಸರಿಂದ ತರುವ 1.5 ತಿಂಗಳಾಗಿರ್ಬೇಕು ಸರ್. ಮಿನಿಮಮ್ 1.5 ತಿಂಗಳಾಗಿರ್ಬೇಕ್ರಿ. ಹೇಗೆ ಕೃಷಿಯನ್ನು ಹೇಗೆ ಮಾಡ್ತೀರಿ? ಅದು ನೆಟ್ಟು ಅದರ ಪೋಷಣೆ ಪಾಲನೆ ಎಲ್ಲ ಹೇಗೆ? ಅದೇ ಸರ್, ಸುರುವಿನ ನೆಟ್ಟು ಬೆಳಕ್ರಿ, 3 ದಿವಸ ಬಿಟ್ಟು ಎಲ್ಲ ಜರ ರೂಟ್ ಆತ ಹಿಂಗ್ ಸಿಗ್ತಾವಲ್ರಿ, ರೂಟ್ ಮತ್ತು ಆಕಳ ಗಂಜಲಿ ಸರ್. ಜರ ಜಾಸ್ತಿ ಯೂಸ್ ಮಾಡೋದು ಆಕಳ ಗಂಜಲ್ರಿ. ಆಕಳ ಗಂಜಲ್ ಸರ್ ಒಳ್ಳೇದ? ಅದು ತುಂಬಾ ಒಳ್ಳೇದು ಸರ್. ಯಾವ್ದು ರೋಗ ಬರಲ್ಲ ಸರ್. ನಾವು ಕಾಯಿ ಮುಂದೆ ಏನಾದ್ರು ಸೈನಿಂಗ್ ಇರುತ್ತೆ ಸರ್ ಕಾಯಿ, ಅದಕ್ಕೆ ಮಾರ್ಕೆಟ್ ಒಂದು 2 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. ಹಿಂಗಾಗಿ ನಾವು ಎಂಜಲ್ ಅನ್ನ ಮಾಡಿದ್ರೆ ಭಾರಿ ಒಳ್ಳೇದು ಅಂತ. ಹೌದು ಸರ್, 8 ದಿವಸಗೆ 8 ಕೊಡ, ಒಂದು ಎಕರೆಗೆ 1 8 ಕೊಡ ಹಾಕಿಬೇಕು ಸರ್. 1 ಎಕರೆಗೆ? ಹಾ ಸರ್. ಹಾಗಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ 8 ಕೊಡ ಸಾಕಾಗ್ತದೆ. ಹಾ ಸರ್. ಇಲ್ಲ, ಪಂಪಿಲೆ ಡ್ರಿಂಚ್ ಮಾಡ್ಬೇಕ್ರಿ, ಬಡ್ಡಿ ಎಲ್ಲ. ಅದು ಹೇಗೆ ಬುಡಕ್ಕೆ ಹಾಕೋದು? ಅಲ್ಲ, ನೀವು ಒಂದು ಬುಡಕ್ಕೆ ಹಾಕ್ಬೇಕು ಸರ್. ಜರ ಒಂದೊಂದು ಗ್ಲಾಸ್ ಅಷ್ಟು ಬುಡಕ್ಕೆ ಹಾಕೋ ತಗೋಬೇಕ್ರಿ. ಸ್ವಲ್ಪ ರೂಟ ಮತ್ತೊಂದು ಗಂಜಲ ಮಿಕ್ಸ್ ಮಾಡಿಕೊಂಡ ಹಾಕೋ. ಬೇರೆ ಏನು ಗೊಬ್ಬರ ಎಲ್ಲ ಹಾಕಬೇಕಾಗ್ತದೆ? ಹೌದು ಸರ್, 2 ಸಾರಿ ಗೊಬ್ಬರ ಹಾಕ್ಬೇಕ್ರಿ. ಹೂ ಬಿಡೋದು ಇನ್ನೂ 1 ತಿಂಗಳು ಇರ್ಲಿಕ್ಕಾಗ್ರಿ ಸರ್. ಒಟ್ಟು ಎಷ್ಟು ಅವಧಿಯ ಬೆಳೆ ಬರ್ತದೆ ಕೈಗೆ ಸರ್? ಅದು ನಾವು ಚೆನ್ನಾಗಿ ತಂದೇವನ್ರಿ, ಒಂದು 15 ಸಾರಿ ಕಡಿತದ್ರಿ ಸರ್. ಕಾಯಿ ಕಟಿಂಗ್ ಆಗ್ತಾರೆ. ಎಷ್ಟು ಸಮಯಕ್ಕೊಮ್ಮೆ ಸ್ಟಾರ್ಟಿಂಗ್ ಸರ್? 3,000 ಅಗಿಯಲ್ರಿ, 6-8 ಟನ್ ಮಾಲ್ ಬೀಳುತ್ತೆ ಸರ್. ಅಲ್ಲ, ಎಷ್ಟು ಸಮಯಕ್ಕೆ ಬೆಳೆ ಬರ್ತದೆ? 7 ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್. 7 ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಒಮ್ಮೆ 7 ತಿಂಗಳಿಗೆ ಫಸಲು ಕೊಯ್ದಾದ್ಮೇಲೆ ಮತ್ತೆ ಎಷ್ಟು ಸಮಯ? ನಾವು 7 ತಿಂಗಳಿಗೆ ಭತ್ತ ಫಸ್ಟ್ ಗ್ರಿ, ಅದು ಸುರುವಿಗೆ ಸ್ವಲ್ಪ ಕಡಿತಾರೆ. ಸೆಕೆಂಡ್ ಸಾರಿ ಇನ್ನೊಂದ್ ಜರ ಜಾಸ್ತಿ ಕಡಿತಾರೆ. 3ನೇ ಸಾರಿ ಚಲೋ ಕಡಿತಾರೆ ಸರ್. ಹಿಂಗಾಗಿ ಈ ಟೈಪ್ ಚಲೋ ಅಂದ್ರೆ 15. ಈಗ ಮೊದಲ ಫಸಲು ಆದ್ಮೇಲೆ 15 ದಿವಸಕ್ಕೆ ಕಟಿಂಗ್ ಆಗ್ತಾರೆ ಸರ್. ಈಗ ಇದನ್ನು ಬೆಳೆಸಲಿಕ್ಕೆ ಬೇರೆ ಏನು ಗೊಬ್ಬರ ಹಾಕ್ತೀರಿ? ಇದು ಸಾವಯವ ಗೊಬ್ಬರ ಬೇರೆ ಏನ್ ಹಾಕ್ತೀರಿ? ಸಾವಯವ ಇದೇ ರೀ, ಕೊಟ್ಟಿಗೆ ಗೊಬ್ಬರ ರೀ, ಮತ್ತೇನಾದ್ರೂ ಬೇವಿನ ಹಿಂಡಿ ರೀ ಸರ್. ಬೇವಿನ ಹಿಂಡಿ ಕಂಪಲ್ಸರಿ, ಬೇವಿನ ಹಿಂಡಿ ನಾವು ಜಾಸ್ತಿ ಯೂಸ್ ಮಾಡಕ್ ಸರ್. ಅದ್ರಾಗ ಕೊಟ್ಟಿಗೆ ಗೊಬ್ಬರದಾಗ್ರಿ. ಈಗ ಪಪ್ಪಾಯ ಗಿಡ ದೊಡ್ಡದಾಗಿ ಬೆಳೀತದ ಅಲ್ಲ ಸಣ್ಣ ಕುಬ್ಜ ಪ್ರಮಾಣದ? ಇಲ್ಲ ಸರ್, ಮಿನಿಮಮ್ ಇಲ್ಲಾಂದ್ರೂ 10-15 ಫೀಟ್ ತಗ ಆಗುತ್ತೆ ಸರ್. ಅದು ಇನ್ನ ಜಾಸ್ತಿ ದಿನ ಬಿಟ್ಟು ಅಂದ್ರೂ 20 ಫುಟ್ ತನಕ ಹೈಟ್ ಬೆಳೀತದೆ. ಈಗ ಅದು ಕಾಯಿಗಳು ಎಷ್ಟಿರ್ತವೆ ಒಂದು ಗಿಡದಲ್ಲಿ ಸರ್? ಮಿನಿಮಮ್ ಇಲ್ಲಂದ್ರೆ ಒಂದು ಕ್ವಿಂಟಲ್ ಅಷ್ಟು ಮಾಲ ಕಾಯಿ ಇರ್ತದೆ ಸರ್ ಅದ್ರ. ಒಂದು ಕ್ವಿಂಟಲ್ ಅಂದ್ರೆ ಗಾತ್ರದಲ್ಲಿ ಎಷ್ಟು ದೊಡ್ಡದಿರ್ತವ? ಸಾಧಾರಣ ಎರಡೂವರೆ ಕೆಜಿ ಇರ್ತಾರೆ ಒಂದು ಕಾಯಿ ರೀ. ಸ್ಟಾರ್ಟ್ ಫಸ್ಟ್ ಕಟ್ಟಿಂಗ್ ಅವೆಲ್ಲ ಎರಡೂವರೆ ಮೂರು ತನಕ ಇರ್ತಾರೆ ರೀ. ಮುಂದೆ ಹೋದಂಗೆ ಸ್ವಲ್ಪ ಕಡಿಮೆ ಹಾಕೋತೇ ಹೋಗ್ತದೆ ಸರ್. ಅಲ್ಲಿಂದ ಲಾಸ್ಟ್ ಒಂದು ಅರ್ಧ ಕೆಜಿರೇ ಬಿಟ್ಟಿದ್ದಲ್ಲ ಸರ್ ಅದು ಲಾಸ್ಟ್ ಕಾಯಿ. ಅಂದ್ರೆ ನಿಮ್ಗೆ ಈ ಮೂರು ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬರಬಹುದು? 15 ದಿವಸಕ್ಕೆ ಒಂದು 10 ಟನ್ ಅರೆ ಮ್ಯಾಕ್ಸಿಮಮ್ ಬೀಳಬೇಕು ಸರ್. ಹಿಂಗ 15 ಸಾರಿ ಕಡಿತದ ಸರ್. ಅದು ಹೇಗೆ ಈ ಫಸಲು ಕಟಾವ್ ಮಾಡೋದು ಹೇಗೆ, ಯಾವ ವಿಧಾನ, ಕ್ರಮ ತಿಳಿಸ್ರಿ. ಅವರು ವ್ಯಾಪಾರಿಗೆ ಅವ್ರಿಗೆ ಪಟ್ಟ ಬಿಟ್ಟಿರ್ತಾರೆ, ಅವರೇ ಬಂದು ಕಟಿಂಗ್ ಮಾಡ್ಕೋತಾರೆ. ಅವ್ರು ಪಟ್ಟ ಹತ್ತಿ ಬೀಳ್ತಾವ್ರಿ ಸೈಡಿಗೆ ರೀ. ಪಟ್ಟ ಬಿದ್ದಕ್ಕೆ ಅವೇ ಕಟಿಂಗ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೋತಾರೆ ಸರ್. ಪೇಪರ್ ಅಲ್ಲಿ ಪೇಪರ್ ಪ್ಯಾಕಿಂಗ್ ಮಾಡಿ ಅವರು ಲೋಡ್ ಮಾಡ್ಕೊಂಡು ಇದು ಮಾಡ್ತಾರೆ. ಎಲ್ಲಿಗೆ ಮಾರಾಟ ಮಾಡ್ತೀರಿ ವಿಶ್ವನಾಥ್ ಪಾಟೀಲ್ ಸರ್? ದೆಹಲಿ ಎಲ್ಲ ಹೋಗ್ತದೆ ಸರ್. ಅದು ದೆಹಲಿ ಹೋಗ್ತದೆ. ಈಗ ನಿಮ್ಮಿಂದ ಖರೀದಿದಾರರು ಯಾರು, ಕಲಬುರ್ಗಿ ಅವರ? ನಾವು ಗುಲ್ಬರ್ಗ ಅವರಿಗೆ ಕೊಟ್ಟಿದ್ರಿ ಸರ್. ಎಷ್ಟು ಸಿಗ್ತದೆ ನಿಮ್ಗೆ, ರೇಟ್ ಹೇಗೆ ಸಿಗ್ತದೆ ಸರ್? ನಮ್ಗೆ ಮಿನಿಮಮ್ 5 ರೂಪಾಯಿ ಮಾರೋನು ಫಸ್ಟ್ ಕ್ಲಾಸ್ ಆಗುತ್ತೆ ಸರ್. ಕಿಲೋಗೆ 5 ರೂಪಾಯಿ? 5 ರೂಪಾಯಿ ಕೆಜಿ ಮಾರೋದು. ಅಂದ್ರೆ ಒಂದು ಕಾಯಿ ಒಂದು 2-2.5 ಕಿಲೋ ಬರ್ತಾ? 2 ಕಿಲೋ ಬಂದೇ ಬರ್ತದೆ ಸರ್. 2 ಕಿಲೋ 10 ರೂಪಾಯಿ ಒಂದು ಕಾಯಿಗೆ ಸಿಕ್ಕಂಗೆ ಅಲ್ವಾ? ಹೌದು ಸರ್. ಆದ್ರೆ ಮಾರಾಟದಲ್ಲಿ 30 ರೂಪಾಯಿ 40 ರೂಪಾಯಿ ಮಾಡ್ತಾರೆ ಒಂದು ಕಾಯಿಗೆ. ಹೌದು ಸರ್, ನಮ್ಮ ರೈತರು ಅಷ್ಟೇ ಸರ್. ನೀವು 5 ರೂಪಾಯಿ ಸಿಕ್ಕರೆ ಸಂತೋಷ ಸಂತೋಷ ಫುಲ್ ಸಂತೋಷ ಆಗುತ್ತೆ ಸರ್. ಕೆಲವೊಮ್ಮೆ ಬಹಳ ಬೆಲೆ ಇಳಿತು ಅಂತ ಹೇಳಿದ್ರೆ 2 ರೂಪಾಯಿಗೆಲ್ಲ ಕೇಳ್ತಾರ? ಸರ್ ರೇಟ್ ಇಳಿತಂದ್ರೆ ಅಲ್ಲಿ ನಮ್ಮ ತೋಟಕ್ಕೆ ಬರಲ್ಲ ಸರ್. ಡಿಮ್ಯಾಂಡ್ ಹೇಗಿದೆ, ಬೇಡಿಕೆ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್? ಇವಾಗ ಏನ್ ಪರವಾಗಿಲ್ಲ ಸರ್, 2 ವರ್ಷ ಆಯ್ತು ಪಪ್ಪಾಯಿ ಫಸ್ಟ್ ಕ್ಲಾಸ್ ನೋಡೋದು ಸರ್. ಇವಾಗ ನಾವ್ ಮಾಡಗತ್ನು 3 ವರ್ಷ ಆಯ್ತು ಸರ್, ಚೆನ್ನಾಗಿ ಆಗುತ್ತಾ ಇದೆ ಸರ್. ಇದು ಯಾವ್ದಕ್ಕಾಗಿ ಬಳಸ್ತಾರೆ ಹೆಚ್ಚಾಗಿ ಪಪ್ಪಾಯಿ? ಸಾಬಾನ ಹಿಂಗೆಲ್ಲ ನಾನು ಸೋಪ್ ತಯಾರ ಸರ್. ಆಮೇಲೆ ಮೆಡಿಕಲ್ ಸ್ವಲ್ಪ ಇದು ಸರ್. ಮತ್ತೆ ಎಲ್ಲ ಲಾಸ್ಟ್ ಟೈಮಿಗೆ ಪಪ್ಪಾಯಿ ಕಟಿಂಗ್ ಆದ್ರೆ ಎಲ್ಲ ಲಾಸ್ಟ್ ಸಣ್ಣ ಕಾಯಿ ಇದ್ದ ಕಡ್ರಿ, ನಾವು ಕಟಿಂಗ್ ಅದು ಹಾಲು ಇರ್ತದೆ ಸರ್. ಅದು ಹಾಲು ಸಿಗ್ತದೆ? ಹಾ ರೀ, ಪಪ್ಪಾಯಿಯಿಂದ ಕಾಯಿಯಿಂದ ಹಾಲು ತೆಗಿತಾರೆ ಸರ್. ಅದು ಎಲ್ಲಿ ತೆಗಿತಾರೆ? ಅಲ್ಲಿ ಅದೇ ಗಿಡದ ಅಲ್ಲಿ ತೆಗಿತಾರೆ ಸರ್. ಅಲ್ಲಿ ತಳಗೆ ಏನ್ ಮಾಡ್ತಾರೆ ಹಾಲನ್ನ? ಅದು ಹಾಲು ಮೆಡಿಕಲ್ ಯೂಸ್ ಮಾಡ್ತಾರೆ ಸರ್. ಅದು ನಾವು ಹಾಲು ಕೊಟ್ಟಿದ್ದೀವಿ ಸರ್. ಅದನ್ನು ನೀವು ಕಾಯಿ ಕೊಡ್ತೀರಾ, ಹಾಲಿಗೆ ರೇಟ್ ಹಚ್ಚಿದ್ದೀರಾ ಹೇಗೆ? ಇಲ್ಲ ಸರ್, ಲಾಸ್ಟಿಂಗ್ ಸಣ್ಣ ಕಾಯಿ ಆದ್ಮೇಲೆ ರೀ, ಇದು ನಮ್ಮ ಹಾರ್ವೆಸ್ಟಿಂಗ್ ಮುಗಿತೀರಿ ಸರ್. ಹಾರ್ವೆಸ್ಟಿಂಗ್ ಮುಗಿದ ಬಳಿಕ ಲಾಸ್ಟಿಂಗ್ ನಾವು ಇವತ್ತು ಪಪ್ಪಾಯಿ ತೆಗಿಬೇಕಾಗ್ಯದ. ಆ ಟೈಮಿಗೆ ಏನದ, ಉಳಿದ ಕಾಯಿಗಳು ವೇಸ್ಟ್ ಮಾಡದೆ ಅವು ಎಷ್ಟು ಹಾಲು ತಕೊಂಡ್ರಿ, ಮುಂದೇನದ ಅದು ನಮಗ್ ಮತ್ತೆ ಅದ್ರ ಉಟ್ರಾವೇಟರ್ ಹೊಡೆದೇವ್ರಿ ಸರ್, ಅದು ಮತ್ತೆ ಬೆಳೆ ಭೂಮಿದ ಫಲವತ್ತತೆ ಜಾಸ್ತಿ ಮಾಡುತ್ತೆ ಸರ್. ಅದು ಕಾಯಿ ಹಾಲು ತೆಗ್ದಾದ ಮೇಲೆ ಉಳಿದ ತ್ಯಾಜ್ಯಗಳೆಲ್ಲ ತ್ಯಾಜ್ಯಗಳೆಲ್ಲ ರೂಟ್ರಾವೇಟರ್ ಹೊಡೆಸಿಬಿಟ್ರಿ, ನೆಲದಾಗ ಆತಲ್ರಿ ಸರ್. ಅದೇನು ಮಿಷಿನ್ ತರ್ತಾರ ಏನು ಮತ್ತೆ ಹಾಲು ಮಾಡ್ಲಿಕ್ಕೆ? ಇಲ್ಲ ಸರ್, ಅವು ಬ್ಲೇಡ್ ಮುಖಾಂತರ ಹೊಡಿತಾರೆ ಸರ್. ತಳಗೆಲ್ಲ ಪ್ಲಾಸ್ಟಿಕ್ ಹಾಕ್ಬಿಟ್ರಿ, ಗಿಡದ ಬಡಕ್ಕೆಲ್ಲ ಪ್ಲಾಸ್ಟಿಕ್ ಹಾಕ್ತಾರೆ, ಬ್ಲೇಡ್ಗಳು ಎಲ್ಲ ಮಾರ್ಕ್ ಮಾಡ್ಕೋತಾರೆ, ಅದರಿಂದ ಹಾಲು ಸುರಿತಾರೆ ತಳಗ್ರಿ. ಕಾಯಿಯಿಂದ ಕಾಯಿಂದ ಸುರಿಬಿಟ್ಟು ಅದು ಕಾಯಿಯನ್ನು ಕೊಯ್ದು ಮಿಷನ್ಗೆ ಹಾಕೋದಿಲ್ಲ? ಇಲ್ಲ ಇಲ್ಲ ಸರ್, ಸುಮ್ಮನೆ ಬ್ಲೇಡ್ ಏನು ಮಾರ್ಕ್ ಮಾಡ್ಕೋತ ಹೋದ ಸರ್ ಕಾಯಿಗೆ. ಹಾ ಸರ್, ಕಾಯಿಗೆ ಬ್ಲೇಡ್ ಮಾರ್ಕ್ ಮಾಡ್ಕೋತ ಹೋದ ಅಂದ್ರೆ ತಾನೇ ತಳ ಬೀಳ್ತಾರೆ ಹಾಲು. ಹಾ ರೀ, ಬಿದ್ದ 15 ಮಿನಿಟ್ನಾಗ ಅದು ಇದು ಆತ ಸರ್, ಹೆಪ್ಪಗಡತ ಸರ್. ಔಷಧಿಯ ಬಳಕೆ ತಗೊಳ್ತಾರೆ? ಔಷಧಿ ಬಳಕೆ ಹೋಯ್ತಾರ ಸರ್. ಓಹೋ, ಇದು ಒಂದು ಕೊನೆ ಹಂತಕ್ಕೆ ಸಿಗುವಂತ ಲಾಭ ರೈತನಿಗೆ, ಏನು ವೇಸ್ಟ್ ಆಗುದಿಲ್ಲ. ವೇಸ್ಟ್ ಆಗುದಿಲ್ಲ ಸರ್, ಏನು ವೇಸ್ಟ್ ಆಗುತ್ತೆ. ಆದ್ರೆ ತ್ಯಾಜ್ಯವನ್ನು ಕೊಯ್ದ ಬ್ಲೇಡ್ ಹಾಕಿದ ಮೇಲೆ ಅದು ಉಳಿದದನ್ನು ನೀವು ಭೂಮಿಗೆ ಹಾಕಿಬಿಡಿ. ಹಾ, ರೂಟ್ರೋವೇಟರ್ ಮಾಡಿದೆ ಅಂದ್ರೆ ಅದು ಪೂರಾ ಭೂಮಿಗೆ ಒಳಗೆ ಮಿಕ್ಸ್. ರೂಟ್ರೋವೇಟರ್ ಮಾಡುದು ಹೇಗೆ? ಅದು ಗಿಡಕ್ಕೆ ರೂಟ್ರ ಹಚ್ಚಬಿಡೋದು ಸರ್. ಗಿಡಕ್ಕೆ ಗಿಡಕ್ಕೆ ಹಾಕಿಬಿಡೋದು? ಹಾ ರೀ, ಏನಾದ್ರೂ ಮಣ್ಣು ಹಾಕ್ಬೇಕು ಹೇಗೆ? ಇಲ್ಲ ಸರ್, ಟ್ರಾಕ್ಟರ್ ಮುಖಾಂತರ ರೂಟ್ರೋವೇಟರ್ ಹಾಕ್ಬಿಟ್ರೆ ಐತ್ರಿ, ಅವ್ ತಾನೇ ಎಲ್ಲ ಭೂಮಿಯಲ್ಲಿ ಮಿಕ್ಸ್ ಆಗ್ತದೆ ಸರ್. ಅದು ಚೂರು ಚೂರು ಆತರಿ, 2 ಸಾರಿ ಹೊಡೆಸ್ಬಿಡೋದ ಸರ್. ಅದು ಪೂರಾ ಭೂಮಿಯಲ್ಲಿ ಸೇರಿ ಫಲವತ್ತತೆ ಜಾಸ್ತಿ ಆಗ್ತದೆ ಸರ್. ಎಕರೆಗೆ ಎಷ್ಟು ಆದಾಯ ಬರ್ತದೆ ವಿಶ್ವನಾಥ್ ಪಾಟೀಲ್ ಸರ್? ಮಿನಿಮಮ್ ಸರ 2 ಲಕ್ಷ ರೂಪಾಯಿ ಬಂದೇ ಬರುತ್ತೆ ಸರ್ ಎಕರೆಗೆ. ಖರ್ಚು ಎಷ್ಟಾಗ್ತದೆ? ಖರ್ಚು ಒಂದ್ ಎಕರೆಗೆ ನೋಡ್ರಿ 30-40 ಸಾವಿರ ರೂಪಾಯಿ ಬರುತ್ತೆ ಸರ್. 30-40 ಸಾವಿರ ಬರುತ್ತೆ? ಹಾ ಸರ್. ಆದಾಯ? ಆದಾಯ 1.5 ಲಕ್ಷ ರೂಪಾಯಿ ಉಳಿತಾರೆ ಒಂದ್ ಎಕರೆ ರೀ. ಒಂದ್ ಎಕರೆ ಅದು 5 ರೂಪಾಯಿ ನಮ್ಗೆ ರೇಟ್ ಹತ್ತಂದ್ರೆ, ನಮ್ದು ಲಕ್ ಚಲೋನೇ ಇತ್ತಂದ್ರೆ ಸರ್ ಜಾಸ್ತಿ ಆಗ್ಬೋದು. ಡಿಮಾಂಡ್ ಹೆಚ್ಚಾದಾಗ ಬೆಲೆ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಪಪ್ಪಾಯ ಕೃಷಿಯಲ್ಲಿ ಒಳ್ಳೆ ಆದಾಯ ಇದೆ ಅಂತ? ಇದೆ ಸರ್, ಇದೆ ಸರ್. ನೀರು ಹೆಚ್ಚು ಬೇಕಾಗ್ತದೆ ಹೇಗೆ? ಹಾ ಸರ್, ನೀರು ಸ್ವಲ್ಪ ಬೇಕು ಸರ್. ಇವಾಗ ಸ್ಟಾರ್ಟಿಂಗ್ ನೀರು ಒಂದು ಹಾಫ್ ಅನ್ ಅವರ್ ಇದ್ರೆ ಸಾಕು ಸರ್, 1/2 ಗಂಟೆ ನೀರು ಬಿಟ್ರೆ ಸರ್ ಸಾಕಾಗುತ್ತೆ ಸರ್. ಅತಿ ನೀರು ಜಾಸ್ತಿ ಸರ್. ಬೇರೆ ರೋಗ ಏನಾದ್ರೂ ಬರ್ತದ? ಬರ್ತದೆ ಸರ್, ರೋಗ ಜಾಸ್ತಿ ಸರ್. ಅದಕ್ಕೆ ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಏನ್ ಸ್ಪ್ರೇ ಮಾಡ್ಕೋತ ಸರ್, ಬೇವಿನ ಎಣ್ಣೆ ನೀಮ್ ಅಲ್ರಿ, ಅದಕ್ಕೆ ಒಳ್ಳೇದಂತೆ ಸರ್. ಇದು ನಮ್ಗ ಸ್ವಲ್ಪ ಹೆಲ್ಪ್ ಅಂದ್ರೆ ಸರ್ ನಮ್ ಕೆವಿಕೆ ಜಯರಾಮ ಸರ್ ಏನ್ರಿ, ರಾಜು ತೆಗಳಿ ಸರ್, ಅವರೆಲ್ಲ ಸಹಾಯ ಮಾಡ್ತಾರೆ ಸರ್. ಅವ್ರು ಮಾಹಿತಿ ಕೊಡ್ತಾರೆ, ಅವ್ರ ಮಾಹಿತಿಯಿಂದ ನಾ ಇವಾಗ ಕೃಷಿ ಮಾಡ್ತಾ ಇರೋ ಸರ್. ಇಲ್ಲ ಅಂದ್ರೆ ಸಾಧ್ಯ ಆಗ್ತಿಲ್ರಿ. ಅಂದ್ರೆ ಅವರ ಮಾರ್ಗದರ್ಶನ ರೈತರ ಮೇಲೆ ಅದಾರ ಸರ್, ಅದಾರ ಸರ್. ಅದ ಕಾರಣ ಇಷ್ಟು ಒಳ್ಳೆ ಬೆಳೆ ಬೆಳಿಲಿಕ್ಕೆ ಆಗ್ತದೆ ಸರ್ ಅಲ್ವಾ? ಅಂದ್ರೆ ರೋಗ ನಿಯಂತ್ರಣ ಮಾಡಿಕೊಂಡು ಕೃಷಿಯನ್ನು ಮಾಡ್ತೀವಿ ಸರ್. ಈಗ ಏನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿಸ್ತಾರ ಮಾಡ್ಬೇಕಂತ 3 ಎಕರೆಯಲ್ಲಿ ಇದೆ, ಇನ್ನೂ ಹೆಚ್ಚು ಮಾಡ್ಬೇಕಂತ ಇದ್ರೆ ಮಾಡಮ್ ಸರ್, ಮುಂದಿನ ಸರಿ ಮತ್ತೆ ಮಾಡ್ಬೇಕಲ್ಲಕೇನ್ರಿ. ಇದೇ ಮತ್ತ ಮಿಶ್ರ ಬೆಳೆ ಮಣ್ಣಿನ ಸರ್, ಅದು ಪಪ್ಪಾಯಿ ಅಲ್ರಿ, ಶೇಂಗಾ ಮಣ್ಣು. ಪಪ್ಪಾಯಿ ಯಾವ ವೇಳೆಗೆ ಬರ್ತದೆ, ಅದಕ್ಕೆ ಅವಧಿ ಅಂತ ಇರ್ತದೆ? ಹೌದು ಸೀಸನ್ ಅಂತ. ಹೌದು ಸರ್. ಯಾವ ಈಗ ಆಗಸ್ಟ್ ನಲ್ಲಿ ನಾವು ಲವಣಿ ಮಾಡಿದೇವ ಸರ್, ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಸರ್. ಏಪ್ರಿಲ್ ಚಲೋ ಆಗ್ತಾರೆ, ಏಪ್ರಿಲ್ ಲಾಸ್ಟ್ ವೀಕ್ ಇನ್ನ ಚಲೋ ಆಗುತ್ತೆ ಸರ್. ಮುಂದ ನಮ್ಗ ದೀಪಾವಳಿ ತನಕ ಆಗುತ್ತೆ ಸರ್, ಆಟೋ ಕ್ಲಿಯರ್ ಆಗುತ್ತೆ, ಬೆಳೆ ಬರ್ತಾನೆ. ಹಾ, ಬರ್ತಾ ಇರ್ತದೆ. ಈಗ ಈ ಮಾರಾಟಕ್ಕೆ ನೀವು ನಿಮ್ಮ ಕೃಷಿ ಭೂಮಿಗೆ ಬಂದವರಿಗೆ ಕೊಡುವುದಕ್ಕಿಂತ ಈಗ ಹೊರಗೆ ನೀವೇ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚು ಲಾಭ ಆಗ್ಲಿಕ್ಕಿಲ್ಲ ಪಾಟೀಲ್? ಆಗಲ್ಲ ಸರ್ ಅದು. ಯಾಕೆ? ಸಾಗಣೆ ಎಲ್ಲ ಕಷ್ಟ, ಸಾಗಣೆ ಕಷ್ಟ ಆಗುತ್ತೆ ಸರ್. ಟ್ರಾನ್ಸ್ಪೋರ್ಟ್ ಅದು ನಮ್ಗೆ ಇದು ಆಗಲ್ಲ ಸರ್. ಇದೇ ತೋಟದಾಗ ಕೆಲಸ ಮಾಡಿ ಇದೇ ಇದು ಮಾಡದೆ ದೊಡ್ಡದಾಗಿ ಇರ್ತದ್ರಿ, ಈಗ ನಾವೇ ಮಾಡಬಹುದು ಆಗಲ್ರಿ. ಹಿಂಗಾಗಿ ಅವರಿಗೆ ಅಪರಿಸ್ತರೇ ಕೊಟ್ಬಿಡ್ತೇವ್ರಿ ನಾವು. ಅದು ಒಳ್ಳೇದು, ಬಂದು ಅವರೇ ಖರೀದಿ ಮಾಡ್ತಾರೆ, ರಗಳಿಲ್ಲ ಅಂತ. ಪಪ್ಪಾಯ ಬೆಳೆ ಮಾಡ್ಬೇಕನ್ನೋರಿಗೆ ನಿಮ್ ಸಲಹೆ ಏನು? ಮಾಡ್ರಿ, ಚೆನ್ನಾಗಿದ್ದಾರೆ ಸರ್. ಅದು ನೀವು ಹೇಳಿದ್ರಿ, 1 ಎಕರೆಗೆ 2 ಲಕ್ಷದವರೆಗೆ ಆದಾಯ ಬರ್ತದೆ, ಅದ್ರಲ್ಲಿ 30,000-40,000 ಮಾತ್ರ ಖರ್ಚು, ಬಾಕಿ ಎಲ್ಲ ಉಳಿಕೆ. ಉಳಿಕೆ ಉಳಿಕೆ ಆಯ್ತು ಸರ್. ಏನು ತುಂಬಾ ಗಮನ ಇಟ್ಟು ನೋಡ್ಬೇಕಾ, ಅಲ್ಲ ಒಮ್ಮೆ ಬೆಳೆ ಬಿಟ್ಟು ತನ್ನಷ್ಟಕ್ಕೆ ಬರ್ತದೆ? ಅದರೊಟ್ಟಿಗೆ ಇರಬೇಕಾಗ್ತದೆ. ಹೇಗೆ ಹಂಗೇನಿಲ್ಲ ಸರ್, ಹಂಗೆ ಮಾಡ್ಕೊತ ಹೋಗೋದು, ನೋಡ್ಕೊತ ಹೋಗೋದ್ರಿ. ಮತ್ತ ಹಂಗೆ ಕೆಲಸಗಳು ಮಾಡ್ಕೊತ ಹೋಗೋದ್ರಿ. ತುಂಬಾ ಒಳ್ಳೇದು, ಯಾಕಂದ್ರೆ ಪಪ್ಪಾಯ ಬೆಳೆ ಮಾಡುವುದು ಅತ್ಯಂತ ಲಾಭದಾಯಕ ಸರ್. ಅದು ಅದು ಏನ್ ಮೋಸ ಏನು ಇಲ್ಲ ನೋಡ್ ಸರ್. ಏನಾದ್ರೂ ಹಾಳಾಗುದಂತ ಇದೇನ ಪಪ್ಪಾಯಲ್ಲಿ? ಏನು ಹಾಳಾಗಲ್ಲ ಸರ್. ಹಣ್ಣಾಗುದು ಗಿಡದಲ್ಲಿ, ಹಣ್ಣಾಗಿ ಬುಜುರು ಬೀಳೋದು ಸ್ವಲ್ಪ. ಅದು ಹಣ್ಣ ನಮ್ಗ ಪಟ್ಟ ಬಿದ್ದ ಬಳಕೆ ಅವ್ರು ಹೋಯ್ತಾರ, ಮುಂದೆ ಹಣ್ಣಾಗ ಚಾನ್ಸೇ ಇರಲ್ಲ ಸರ್, ಕಾಯಿ ಹಣ್ಣೇ ಆಗಲ್ಲ ಸರ್. ಒಟ್ಟ ಮತ್ತೆ ಪಕ್ಷಿಗಳು ಅಥವಾ ಏನೇನು ಇಲ್ಲ ಸರ್, ಅದಕ್ಕೆ ಯಾವ್ದು ತೊಂದರೆ ಮಾಡಲ್ರಿ. ಈಗ ವಿಶ್ವನಾಥ್ ಪಾಟೀಲ್ ರೀ, ನೀವು ಹೇಳಿದ್ರಿ ಪಪ್ಪಾಯಿ ಮಾತ್ರ ಅಲ್ಲ, ನಾನು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ಮಾಡ್ತೇನಂತೆ, ಪೇರಳೆಯನ್ನು ಮಾಡ್ತಾ ಇದ್ರಿ, ಹೇಗೆ ಹೇಳಿ? ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ರಿ, ಏನು ಹೇಗೆ ಸರ್? ನಮ್ ತೋಟಗಾರಿಕೆ ಅಳಂದಿನ್ರಿ, ನಮಗ ಪೇರಳೆ ಕೊಟ್ರಿ, ಅವರೇ ಬಂದು. ಏನು ವಿಶೇಷ ತಳಿ ಅದು? ಹಾ ರೀ ಸರ್, ಲಕ್ನೋ 49 ತಳಿ ತಳಿ ಕೊಟ್ರಿ. ಅದು ಮಾಡ್ಕೊತ ಬಂದಿನ ಸರ್, 3 ವರ್ಷ ಐತ್ರಿ ಸದ್ ಮಾಡತ್ತೀನ್ರಿ. ವಾರಕ್ಕೆ ಎಷ್ಟು ಭೂಮಿ ಹಾಕಿದ್ರಿ? ಅದು 1 ಎಕರೆ ಜಮೀನಲ್ಲಿ ಮಾಡಿದ್ರಿ ಸರ್. ವಾರಕ್ಕೆ 3-4,000 ರೂಪಾಯಿ ಅದರಿಂದ ಆದಾಯ ಆಗುತ್ತೆ. ಯಾವ ಅವಧಿಗೆ ಬರ್ತದೆ ಅದು? ಅದು ನಾವು ಕಟಿಂಗ್ ಮಾಡಿಲ್ಲ ಅಂದ್ರೆ ಸರ್ ಕಂಟಿನ್ಯೂ ಇರ್ತದ್ರಿ. ನಾವು ಕಟಿಂಗ್ ಮಾಡಿದೆ ಅಂದ್ರೆ ವರ್ಷಕ್ಕೆ 3 ಸಾರಿ ಬರ್ತದೆ ಸರ್. ವರ್ಷಕ್ಕೆ 3 ಸಾರಿ ಕಾಯಿ ಇದು ಚೆನ್ನಾಗಿ ಬರ್ತದೆ, ಸ್ವೀಟ್ ಬರ್ತದ್ರಿ ಸರ್, ಜಾಸ್ತಿ ರುಚಿ ಬರ್ತದೆ. ಎಷ್ಟು ಗಿಡಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿ 300 ಗಿಡ ಇದೆ ಸರ್. 1 ಎಕರೆಯಲ್ಲಿ 300 ಗಿಡ. ತುಂಬಾ ವಿಶಾಲವಾಗಿ ಬೆಳೀತದೆ, ಎತ್ತರಕ್ಕೆ ಬೆಳೀತದೆ. 6 ಫೀಟ್ ಮಾಡಿ ಸರ್ ಹೈಟಿಗೆ. ನಾವು ಅಧಿಕ ಸಂದರ್ಭದಿಂದ ಮಾಡಿದ್ದೀನಿ ಸರ್. ನಾವು ಎಷ್ಟು ಒಂದು ಗಿಡದಲ್ಲಿ ಎಷ್ಟು ಬರಬಹುದು ಕಾಯಿ? ಒಂದು ಗಿಡದಲ್ಲಿ 300-200 ಕಾಯಿ ಬರುತ್ತೆ ಸರ್. ಒಂದು ಗಿಡದಲ್ಲಿ ಎಷ್ಟು ತೂಗಬಹುದು? ಮಿನಿಮಮ್ ಕಾಟ ನೋಡ್ರಿ, ಒಂದು ಕೆಜಿ 4 ಕಾಯಿ ಆಗುತ್ತೆ ಸರ್. ಎಷ್ಟು ಕೆಜಿ ಆಗ್ತದೆ ಒಂದು ಗಿಡದಲ್ಲಿ? ಒಂದು 15 ಕೆಜಿ ಆಗುತ್ತೆ ಸರ್. 300 ಗಿಡದಲ್ಲಿ ಅಂದ್ರೆ ಇಷ್ಟು ಲೆಕ್ಕ ಮಾಡಿ ಸಿಗ್ತದೆ. ಈಗ ಗಿಡ ನೆಟ್ಟರೆ ಸಾಕ, ಅದಕ್ಕೆ ಏನು ಗೊಬ್ಬರ ಹಾಕೋದು, ಸಾಕಾಣಿಕೆ ಮಾಡುದು, ಏನಾದ್ರು ರೋಗ ಬರುತ್ತೋ ಹೇಗೆ ಅಂತ? ಅದಕ್ಕೆ ಸ್ವಲ್ಪ ರೋಗ ಇರುತ್ತೆ ಸರ್, ಅದಕ್ಕೆ ಹಳದಿ ಮಚ್ಚ ರೋಗ ಸ್ವಲ್ಪ ಬರ್ತದೆ ಸರ್. ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಸ್ವಲ್ಪ ಎಣ್ಣೆಗಳು ಸ್ಪ್ರೇ ಮಾಡಿದ್ರಿ, ಅದರಿಂದ ಹೂ ಬಿಡುವ ಹಂತದಲ್ಲಿ ಸ್ವಲ್ಪ ಅದಕ್ಕೆ ನೀರು ಟೈಮಿಗೆ ಕರೆಕ್ಟ್ ನೀರು ಕೊಡ್ಬೇಕ್ರಿ. ಒಮ್ಮೆ ಹೂ ಸೆಟ್ಟಿಂಗ್ ಆಗಿಬಿಟ್ಟು ಆಯ್ತು ಸರ್, ಕಂಟಿನ್ಯೂ ಕಾಯಿ. ದಿನ ನೀರು ಬಿಡ್ಬೇಕಲ್ಲ ಹೇಗೆ ಸರ್? 3 ದಿವಸಕ್ಕೊಮ್ಮೆ ನೀರು ಬಿಡೋದ್ರಿ. ಅದಕ್ಕ ಡ್ರಿಪ್ ಸಿಸ್ಟಮ್ ಮಾಡಿದ್ರಿ, ಕೊಡಿ ಗೊಬ್ಬರ ಜಾಸ್ತಿ ಯೂಸ್ ಮಾಡಕ್ ಸರ್. ಅಂದ್ರೆ ಕಾಯಿನೂ ಒಳ್ಳೇದು ಬರ್ತದೆ ಅಂತ? ಹಾ ರೀ, ಕೊಟ್ಟಿ ಗೊಬ್ಬರ ಎಷ್ಟು ನಾವು ಯೂಸ್ ಮಾಡ್ತೇವಲ್ರಿ, ಅಷ್ಟು ಕಾಯಿ ದಪ್ಪ ಬರ್ತಾರಿ. ಕಾಯಿ ಅದಕ್ಕೆ ಶೈನಿಂಗ್ ಬರಕ್ ಸರ್, ಮೇನ್ ಶೈನಿಂಗ್ ಬರ್ತಂದ್ರ ನಮ್ಗ ತೋಟದಲ್ಲಿ ಬಂದು ಹೋಯ್ತಾರೆ ಸರ್. ಕೆಲವು ಏನಿರ್ತದೆ ವಿಶ್ವನಾಥ್ ಪಾಟೀಲ್, ಈ ಕಾಯಿ ಪೇರಳೆಕಾಯಿ ಒಳಗೆ ಒಂಥರ ಕಲರ್ ನಲ್ಲಿ ಇರ್ತದೆ, ಕೆಲವೊಂದು ಬಿಳಿ ಇರ್ತದೆ. ನಿಮ್ದು ಯಾವ್ದು? ಸರ್ ನಮ್ದು ಬಿಳಿ ಬರ್ತಾರೆ ಸರ್. ನೀವು ಹೇಳೋದು ಕೆಂಪು ಅಂದ್ರೆ ನೇರಳೆ ಕಲರ್, ಪಿಂಕ್ ತೈವಾನ್ ಸರ್. ಪಿಂಕ್ ತೈವಾನ್ ಸರ್, ಅದು ನಮ್ಮ ಏರಿಯಾದಲ್ಲಿ ಹೋಗೋದು ಸರ್. ಅದು ಧಾರವಾಡ ಹುಬ್ಳಿ ಆ ಏರಿಯಾದಾಗ ಅದು ನಡೀತದೆ ಸರ್. ಈ ನಮ್ಮ ಏರಿಯಾದಾಗ ಇದೇ ರೀ ಸರ್, ಲಕ್ನೋ 49. ರುಚಿಕರ ಚೆನ್ನಾಗಿ ರುಚಿ ಇದೆ ಸರ್. ಇದು ಈಗ ನೀವು ಲಕ್ನೋ ಮಾಡಿರೋದು? ಲಕ್ನೋ 49 ಒಳ್ಳೆ, ಅದು ಒಳ್ಳೇದು ಅಂತ. ಒಳ್ಳೇದು ಈ ಭಾಗಕ್ಕೆ ಯಾಕೆ, ಯಾವ ರೀತಿಯಲ್ಲಿ ಒಳ್ಳೇದು ಸರ್? ಇದು 12 ತಿಂಗಳು ಕಂಟಿನ್ಯೂ ಕಾಯಿರುತ್ತೆ ಸರ್. ನಾವು ಗಿಡ ದೊಡ್ಡದು ಬಿಟ್ಬಿಟ್ಟೆ, ಕಂಟಿನ್ಯೂ ಕಾಯಿರುತ್ತೆ ಸರ್. ಓಹೋ, ಹಿಂಗಾಗಿ ನಮ್ಗ ಈ ಆದಾಯ ಮೂಲ ಬೇಕಿಲ್ಲ ಸರ್. ಆದಾಯ ಮೂಲ ಒಂದಿದ್ರೆ ನಾವು ಮುಂದೆ ಯಾವ್ದನ್ನ ಬೆಳೆ ಮಾಡಕ್ ನಮ್ಗೆ ಲಾಗೋಡಿಗೆ ಏನು ಪ್ರಾಬ್ಲಮ್ ಆಗಲ್ರಿ. ಈಗ ಪಪ್ಪಾಯಿ ಬೆಳೆ ಮುಗಿತಾ ಬಂತ ಅಂತ ಹೇಳಕ್ ಪೇರಳೆ ಇದೆ ನಿಮ್ಗೆ? ಇದು ಪೇರಳೆ ಕಂಟಿನ್ಯೂ ಇರ್ತದೆ ಸರ್. ಇದು ಹೌದಲ್ಲ, ಇದು ಏನ್ ಇದು, ಇದು ಎಮ್ಮಿ ಇದ್ದಂಗೆ ಸರ್, ಹೈನುಗಾರಿಕೆ ಮಾಡ್ದಂಗೆ ಸರ್. ಇದು ಬರ್ತಾನೆ, ನಮಗ್ ದುಡ್ಡು ಬೇಕಾ, ಒಂದ್ 4 ಕ್ಯಾನ್ ಕಡಿಪ ಇದು ಮಾಡ್ಕೊಂಡ್ ಬರೋಣ ಅಷ್ಟೇ ರೀ. ಇದು ಕಂಟಿನ್ಯೂ ಬರ್ತದೆ ಸರ್. ಮಾರಾಟದ ವ್ಯವಸ್ಥೆ ಹೇಗೆ? ಇದು ಮಾರಾಟ ಅಲ್ಲಿ ವ್ಯಾಪಾರಸ್ಥರು ಹರ ಸರ್, ಅವ್ರು ಬಂದು ಕಂಟಿನ್ಯೂ ಹೋಯ್ತಾರೆ. ಅದು ಮುಂಜಾನೆ 7 ಗಂಟೆ ಕಡಿಬೇಕು ಸರ್. 6 ಗಂಟೆ ಬರ್ತಾನ್ರಿ, ಬಂದು 6 ಗಂಟೆ ಕಡ್ದವ್ರು ಎಷ್ಟೋ ಅಷ್ಟೇ ಕಟ್ಕೊಂಡು ಹೋಯ್ತಾನ್ರಿ ಸರ್. ಅದಕ್ಕೆ ಮುಂಜಾನೆ ಕಡಿಬೇಕು ಅಂತ ಅಂದ್ರ ಕಾಯಿ ಸೈನಿಂಗ್ ಇರ್ತದೆ, ಅದು ಮತ್ತೆ ಒಂದ್ರಕ್ಕೆ ಕಾಯಿ ಮಾರಿರ್ಬೇಕು ಸರ್. ಹಿಂಗಾಗಿ ಅವರು ಜಲ್ದಿ ಬಂದು ಅದಕ್ಕೆ ಶೈನಿಂಗ್ ಕಾಯಿಗಳೇ ಇರ್ತಾವ. ಫ್ರೆಶ್ ಮಾಲ್ ಸಿಗಬೇಕಲ್ಲ ಸರ್, ಅವ್ರ ಗ್ರಾಹಕರಿಗೆ ಸ್ವಲ್ಪ ಚೆನ್ನಾಗಿರ್ತದೆ ಮಾಡ್ತಾರ್ರಿ. ಹಣ್ಣುಗಳನ್ನ ಹೆಚ್ಚಾಗಿ ತಿನ್ಲಿಕ್ಕೆ ಮಾಡ್ತಾರೆ, ಬೇರೆ ಏನಾದ್ರೂ ಬೇರೆ ಏನು ನನಗೇನು ಅಷ್ಟೇನು ಇದು ಸರ್, ಅದು ಮಾಹಿತಿ ಇಲ್ರಿ. ಅದು ನುಗ್ಗೆ ಬೆಳೆಯನ್ನು ಕೂಡ ಮಾಡ್ತಾ ಇದ್ರಿ ಅಂತಲ್ಲ, ಎಷ್ಟೆಕರೆಯಲ್ಲಿ ಇದೆ ನುಗ್ಗಿ? ಒಂದು 2 ಎಕರೆ ಮಾಡಿದ್ದೀನಿ ಸರ್. ಅದನ್ನು ಚೆನ್ನಾಗಿದೆ ಸರ್, ಈ ವರ್ಷ ಚಲೋ ಆಗಿದೆ ಸರ್, ರೇಟ್ ಚೆನ್ನಾಗಿತ್ತು. ಏನು ನುಗ್ಗೆಯಲ್ಲಿ ಏನು ವಿಶೇಷ ತಳಿಯನ್ನು ಹಾಕಿದ್ರೆ ಜಮೀನಿನಲ್ಲಿ? ಇದು ಭಾಗ್ಯ ತಳಿ ಇತ್ತಿಲ್ಲ ಸರ್. ಭಾಗ್ಯ ಕೆವಿಕೆ ಏನಾದ್ರದ್ದು ವಿಶೇಷ ಭಾಗ್ಯ ತಳಿ ಅಂದ್ರೆ ಗಿಡ ಸ್ವಲ್ಪ ಹೈಟ್ ಹೋಗಲ್ಲ ಸರ್, ಸ್ವಲ್ಪ ಅದು ಅಲ್ಲಿ ಇದು ಆತರ ಕಾಯಿನೂ ಸರಿಯಾಗಿ ಬರ್ತದೆ ಸರ್. ಅಂದ್ರೆ ಹೇಗೆ ಇದು ಫಸಲು ಹೇಗೆ ಬರ್ತದೆ ಇದ್ರದ್ದು ಅಂದ್ರೆ 7 ತಿಂಗಳ ನಂತರ ಕಟಿಂಗ್ ಆಗ್ತಾರೆ ಸರ್. ಅದು 7 ತಿಂಗಳು ಕಾಯ್ಬೇಕು? ಹಾ ರೀ, 7 ತಿಂಗಳು ಕಾಯ್ದು ಸಿಂದ ನಾವು ನುಗ್ಗೆ ಗಿಡ ದೊಡ್ಡದಾಗಿ ಬೆಳೆಯಲ್ಲ, ಸಾಧಾರಣ ಮಟ್ಟದಲ್ಲಿ ಸರ್. ನಾವು ಕಂಟಿನ್ಯೂ ಅದು ಕಡಿಲಾರದೆ ಬಿಟ್ಟೆ ಬೆಳೆದಿದ್ದಾರೆ ಸರ್. ಒಂದು ವರ್ಷಕ್ಕೆ ತೆಗಿಬೇಕಾದ್ರೆ ಮತ್ತೆ ಹೇಗೆ ಕಟಿಂಗ್ ಮಾಡ್ಬೇಕ್ರಿ ಸರ್? ತೆಗಿಬೇಕ್ರಿ, ಮತ್ತೆ ನಾವು ಮತ್ತೆ ಬೀಜ ಊರ್ಬೋದು ರೀ, ಇಲ್ಲಾಂದ್ರೆ ಮತ್ತೆ ಬಡ್ಡಿ ಮ್ಯಾಗ ಮಾಡಬಹುದು, ಬಡ್ಡಿ ಮ್ಯಾಗ ಆಗ್ತದೆ ಸರ್. ಯಾವ್ದು ಬೀಜದಲ್ಲಿ ಒಳ್ಳೇದ ಬಡ್ಡಿ ಮೇಲೆ ಒಳ್ಳೇದ ಸರ್? 2 ವರ್ಷ ಬಡ್ಡಿ ಚೆನ್ನಾಗಿ ಬರ್ತದೆ ಸರ್. 2 ವರ್ಷ ನಂತರ ತೆಗೆದು ಮತ್ತೆ ಬೀಜಾನೇ ಮಾಡ್ಬೇಕು ಸರ್. ಓಹೋ, ಅದಕ್ಕೆ ಅಂದ್ರೆ ಕಾಯಿದು ಮತ್ತೆ ಚಲೋ ಬರ್ತದೆ ಸರ್. ಇಲ್ಲಾಂದ್ರೆ ಹಂಗೆ ಹಳ್ಳಿದ ಗಿಡ ಇಟ್ಟೆ ಅಂದ್ರೆ ಮತ್ತೆ ಕಾಯಿ ಅಲ್ಲಿ ಜರ ಕುಬ್ಜ ಆಗ್ತದೆ ಸರ್. ಏನು ದಪ್ಪ ಬರ್ತದೆ, ಉದ್ದ ಬರ್ತದೆ, ಹೇಗೆ ಅದು ಸರ್? ಉದ್ದ ಬರ್ತದೆ ಸರ್, ಅದು 2 ಫೂಟ್ ಒಂದೂವರೆ ಫೂಟ್ ಅದು ಆಗುತ್ತೆ ಸರ್. ಹೇಗೆ ಕಟಾವು ಹೇಗೆ ಅದು, ಎಷ್ಟು ಸಮಯಕ್ಕೆ ಮಾಡ್ಬೇಕು ಸರ್? 15 ಗ್ರಾಮ್ ಕಟಿಂಗ್ ಮಾಡ್ತಾರೆ. ದಪ್ಪ ದಪ್ಪ ಕಾಯಿ ಏನವಲ್ರಿ ಅವು ಕಟಿಂಗ್ ಮಾಡ್ಕೊಳ್ರಿ. ಅದು ಮಾರ್ಕೆಟಿಂಗ್ ನಾವು ಹೈದರಾಬಾದ್ ಮಾಡ್ತೇವೆ ಸರ್ ಜಾಸ್ತಿ. ಓಹೋ, ಲೋಕಲ್ ಮಾಡಲ್ಲ ಇಲ್ಲಿ ಸರ್. ನಮ್ಮ ಊರಲ್ಲಿ ಫುಲ್ ನಮ್ಮ ಊರ ಚಲಿಗೇರಿ ಮತ್ತೇನದು ಮದನಿ ಪರ್ಗ ಪೂರ ಏನದ್ರಿ ಹೈದರಾಬಾದ್ಗೆ ಹೋತರಿ. ಓಹೋ, ಅಂದ್ರೆ ನೀವೆಲ್ಲ ಕೃಷಿಕರು ಒಟ್ಟು ಸೇರ್ಕೊಂಡು? ಒಟ್ಟು ಸೇರ್ಕೊಂಡು ಬಂದು. ನಿಮ್ಮಲ್ಲಿ ಎಷ್ಟು ಕಟಾವ್ ಆಗ್ತದೆ? ನಮ್ಮಲ್ಲಿ ಸರ್ ಡೈಲಿ ಒಂದು ಲೋಡ್ ಹೋಗುತ್ತೆ ಸರ್. ಓಹೋಹೋ, ನಿಮ್ಮ ಜಮೀನಿಂದ ಎಷ್ಟು ಹೋಗ್ತದೆ? ನಾವು 15 ಗ್ರಾಮ್ ಕಟಿಂಗ್ ಮಾಡ್ತೀನಿ ಸರ್. ಒಂದು 5-6 ಕ್ವಿಂಟಲ್ ಹಚ್ಚಿಬಿಡ್ತೀನಿ. 5-6 ಕ್ವಿಂಟಲ್ ನಿಮ್ದೆ ಇರ್ತದೆ? ಹಾ ಸರ್. ಓಹೋ, ಒಂದು ಲಾರಿಯಲ್ಲೇ ಕಳಿಸಿಬಿಡ್ತೀನಿ. ಲಾರಿಯಲ್ಲಿ ಅಷ್ಟು ಮಂದಿ ಎಲ್ಲ ರೈತರು ಸೇರಿ. ಹೇಗೆ ಕಿಲೋಗೆ ಹೇಗೆ ಮಾರಾಟ ಆಗ್ತದೆ ಸರ್? ಸುರುವಿಗೆ ನೋಡಿ ಸರ್, 150 ರೂಪಾಯಿ ತಕ್ಕ ಮಾರಿದೇವ್ರಿ ಕಿಲೋಗೆ. ಹಾ, ಇವಾಗ 10 ರೂಪಾಯಿ ತಕ್ಕ ರೇಟ್ ಆಗಿದೆ ಸರ್ ಲಾಸ್ಟ್. ಹಿಂಗೆ ಕಡಿಮೆ ಅಂದ್ರೆ 10 ರೂಪಾಯಿ? ಹಾ, ಕಡಿಮೆ ಕಿಲೋಗೆ 10 ರೂಪಾಯಿ. ಹಾ, ಕಿಲೋಗೆ 10 ರೂಪಾಯಿ. ಇದೇ ಕಾಯಿನೇ ಮೊದಲು 150 ರೂಪಾಯಿ ಮಾರಿದೇವ್ರಿ ಸರ್. ಓಹೋ, ಈಗ ಹೇಗಿದೆ ರೇಟ್? ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇವಾಗ 14-15 ಮಾರ್ತಾ ಇದೆ ಸರ್. ಇವಾಗ ಮಾರ್ಕೆಟಲ್ಲಿ 30-40 ರೂಪಾಯಿ ತಗೊಳ್ತಾರೆ. ಹಾ ಸರ್, ಅದೇ ರೀ, ನಮ್ಮ ರೈತರದು ಮತ್ತೆ ನಡುವ ದಲ್ಲಾಳಿಗಳಿಗೆ ರೈತನಿಗೆ ಇದೇ ತೊಂದರೆ. ಸ್ವಲ್ಪ ಗ್ರಾಹಕರಿಗೆ ಆದಾಯ ಕಡಿಮೆ ಆಗೋದು. ಹೌದು ಸರ್. ಹೈದರಾಬಾದ್ ಮಾರ್ಕೆಟ್ ನಲ್ಲಿ ತುಂಬಾ ಬೇಡಿಕೆ ಇದೆ. ಹಾ, ನುಗ್ಗಿ ಹೆಚ್ಚೆತ್ತವಾಗಿ ಹೋಗೋದು ಹೈದರಾಬಾದ್ ಮಾರ್ಕೆಟ್ ಸರ್. ಓಹೋ, ನಿಮ್ಗೆ ಈಗ ಹೆಚ್ಚು ಲಾಭ ಅಂತ ಅನಿಸ್ತದೆ ಅದರಲ್ಲಿ ಕೂಡ? ಹಾ ಸರ್, ಅದಕ್ಕೆ ಯಾವುದೇ ಲಾಗೋಡಿ ಇರಲ್ಲ ಸರ್. ನಾವು ಬಾಂಡೋಲ ಹಾಕೋದೇ ಕಡಿಮೆ ಇಲ್ಲ ಸರ್. ಖರ್ಚು ಕಡಿಮೆ ಅಂತ ಕಾಣ್ತಾರೆ. ಬಹಳ ಕಡಿಮೆ ಖರ್ಚು ಸರ್. ಏನೇನು ಗೊಬ್ಬರ ಎಲ್ಲ ಹಾಕ್ಬೇಕು, ನೀರೆಲ್ಲ ಬಿಡಬೇಕು, ಹೇಗೆ? ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್. ಸ್ವಲ್ಪ 2 ಸಾರಿ ತಿಪ್ಪಿ ಗೊಬ್ಬರ ಕಟ್ಸೋದನ್ನ ಬಿಟ್ಟ ನಡೀತದೆ ಸರ್. ಅದು ಫಸಲು ಚೆನ್ನಾಗಿ ಬರಬೇಕಾದ್ರೆ ಏನೇನು ಮಾಡ್ಬೇಕು? ಅದೇ ಸ್ವಲ್ಪ DAP ಅವು ಎಲ್ಲ ಕಟ್ಬೇಕು ಸರ್. ಅವು ಸ್ವಲ್ಪ ಹಾಕ್ತೀರಿ? ಹಾಕೋತ ಹೋಗ್ಬೇಕ್ರಿ. ಮತ್ತೆ ಕಲ್ಲಂಗಡಿ ಬೆಳೆಯನ್ನು ಹೇಗೆ ಮಾಡ್ತೀರಿ, ಎಷ್ಟು ಜಮೀನಿನಲ್ಲಿ? ಕಲ್ಲಂಗಡಿ ಒಂದು 2 ಎಕರೆ ಜಮೀನಲ್ಲಿ ಮಾಡಿದ್ರಿ ಸರ್. ಯಾವ್ದು ವಿಶೇಷ ತಳಿಯನ್ನ? ಹಾ ಸರ್, ಅದ್ರಾಗ ಅವರಿ ಸರ್, ಮೆಲೋಡಿ ತಳಿ ನಾವು ಮಾಡಿನ್ರಿ ಸರ್. ಮೆಲೋಡಿ? ಹಾ ರೀ. ಎಲ್ಲಿಂದ ಈ ತಳಿಯನ್ನು ತರಿಸ್ತೀರಿ? ನಮ್ಮೂರಲ್ಲಿ ನರ್ಸರಿ ಇದಾರೆ ಸರ್, ಗಣಪತಿ ಕ್ಲಿಕ್ ಇತ್ತಳ್ರಿ. ಕೃಷಿ ವಿಧಾನ ಹೇಗೆ, ಯಾವ ರೀತಿ ಮಾಡ್ತೀರಿ? ನಾಟಿ ಮಾಡೋದ್ರಿ. ಅದೇ ಸರ್, ಒಂದ್ ಎಲ್ಲ ಮಲ್ಚಿಂಗ್ ಮಾಡೋದ್ರಿ. ಮಲ್ಚಿಂಗ್ ಮಾಡಿಕೊಂಡ ಏನದ, ಒಂದ್ 1 ಎಕರೆಗೆ 6,000 ಈಗ ಕುಂಡ್ತಾವ ಸರ್. 6,000 ರೀ, ಒಂದು 100 ಫೂಟಿ ಒಂದು ಕುಣಿಸಿದ್ರೆ 6,000 ಈಗ ಕುಣ್ತಾವ್ರಿ. ನಾವು ಜರ ನಿಮ್ಮ ತೋಟ ಜರ ಜೋರಾಗಿತ್ತಂದ್ರಿ, ಒಂದು ಒಂದೂವರೆ ಫುಟ್ನು ಕುಣಿಸ್ಬೋದ್ರಿ, 5,000 ಕುಣಿಸ್ಬೋದ್ರಿ. ಒಂದು ಹಂಗೆ ಸ್ಟಾರ್ಟಿಂಗ್ ಅದು ಎಷ್ಟು ಸರ್ ಎಷ್ಟು ಸಮಯದಲ್ಲಿ ಬರ್ತದೆ ಸರ್? 50-55 ದಿನ ಬರುತ್ತೆ ಸರ್. ಖರ್ಚು ವೆಚ್ಚ ಎಲ್ಲ ಹೇಗಿದೆ ಸರ್? ಖರ್ಚು ಜಾಸ್ತಿ ಸರ್ ಅದಕ್ಕೆ ಸ್ವಲ್ಪ. ಯಾಕೆ? ಒಂದ್ ಎಕರೆಗೆ ಇಲ್ಲಿ ಮಿನಿಮಮ್ 50-60,000 ರೂಪಾಯಿ ಖರ್ಚಾಗುತ್ತೆ ಸರ್. ಯಾವ್ದಕ್ಕೆ ಹೆಚ್ಚು ಖರ್ಚಾಗೋದು, ಗೊಬ್ಬರಕ್ಕ ಅಥವಾ ಹೇಗೆ? ಇದು ಸರ್ ವಾಟರ್ ಸಾಲೇಬಲ್ ಸದ್ಯ ಕಾಸ್ಟ್ಲಿ ಆಗಿದೆ ಸರ್, ಅದಕ್ಕೆ ಸ್ಪ್ರೇನು ಜಾಸ್ತಿ ರೇಟ್ ಆಗಿದೆ ಸರ್, ಹಿಂಗಾಗಿ ಅದು ರೇಟ್ ಮತ್ತೆ ಅಷ್ಟು ಹೋಗುತ್ತೆ ಸರ್. ಲಾಗೋಟಿ ಜಾಸ್ತಿ. ನಿಮ್ಮ ಜಮೀನಿನಲ್ಲಿ ಎಷ್ಟು ಟನ್ ಸಿಗ್ತಾ ಇದೆ ಸರ್? ಒಂದ್ ಎಕರೆ ನಾ ಮಾಡಿನ್ರಿ, ಒಂದ್ ಎಕರೆಕ 11 ಟನ್ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ. ಸ್ಥಳೀಯ ಮಾರುಕಟ್ಟೆ? ಹೌದು ಸರ್, ಸ್ಥಳೀಯ ಮಾರುಕಟ್ಟೆಲ್ಲಿ ಮಾಡಿದ್ದಾರೆ ಸರ್. ಎಷ್ಟು ಕಿಲೋಗೆ ಹೇಗೆ ರೇಟ್ ಕೊಡ್ತಾರೆ ನಿಮ್ಗೆ ಸರ್? ಅದು ಸೀಜನ್ ಮೇಲೆ ಹೋಗುತ್ತೆ ಸರ್. ಈಗ ಬೇಸಿಗೆ ಸೀಸನ್ ಬೇಡಿಕೆ ಇದ್ದಾಗ ಎಷ್ಟು ಬೆಲೆಗೆ? ಹೆಚ್ಚು ಬೇಡಿಕೆ ಇದ್ದಾಗ 25-30 ತನಕ ಮಾರಿದ ಸರ್. ಅದು ಓಹೋ ಕಿಲೋಗೆ? ಹಾ ಸರ್. ಒಂದು ಕಲ್ಲಂಗಡಿ ಎಷ್ಟು ಭಾರ ತೂಗ್ತದೆ? ಒಂದ್ ಕಲ್ಲಂಗಡಿ 6-7 ತನಕ ಆಗುತ್ತೆ ಸರ್. ಓಹೋ. ಎಲ್ಲ ಸರಾಸರಿ 3-3.5 ಇರುತ್ತೆ ಸರ್. ಒಳಗೆ ಜಾಸ್ತಿ ಬಂದ್ರು 6-7 kg ತನಕ ಆಗ್ಬೋದು ಸರ್. ಈಗ ನೀವು ಬೆಳೆಯುವಂತ ಮೆಲಡಿ ಮೆಲಡಿ ತಲೆಯಲ್ಲಿ ಅದು ಏನು ವಿಶೇಷತೆ ಅದರದ್ದು? ಅದು ಅಂದ್ರೆ ಹಣ್ಣು ದೊಡ್ಡದಾಗ್ತದ, ಸೈಜ್ ಚೆನ್ನಾಗಿ ಬರ್ತದೆ ಸರ್. ಬೀಜ ದಪ್ಪ ಇರಲ್ಲ ಸರ್, ಒಳಗೆ ಸಣ್ಣ ಇರ್ತದೆ ಬೀಜ ರೀ. ಹಿಂಗ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಅದಾರೆ ಸರ್ ಅದಕ್ಕೆ. ಈ ಉಳ್ಕಿ ಕೆಲ ಜರ ಹೆಚ್ಚು ಕಡಿಮೆ ಇರ್ತಿರ್ತದೆ. ಕಲರ್ ಬಣ್ಣ ಹೇಗಿರ್ತದೆ ಅಂತ ಸರ್? ಕೆಂಪು ಕಲರ್ ಬರ್ತಾರೆ ಒಳಗೆ. ಅಂದ್ರೆ ಕೆಲವೊಮ್ಮೆ ಹೊರಗಿನದ್ದು ಹಸಿರು ಹಸಿರು ಇರ್ತದೆ, ಕೆಲವೊಮ್ಮೆ ಲೈಟ್ ಆಗಿರ್ತದೆ, ಹೇಗಿದೆ? ಇಲ್ಲ ಸರ್, ಇದು ಮೇಲ್ಗಡೆ ಹಸಿರು ಬರ್ತಲ್ರಿ, ಒಳಗಡೆ ಪೂರ ಕೆಂಪು ಇರುತ್ತೆ. ಕೆಂಪು ಇರ್ತದೆ ಅಂದ್ರೆ ಇದು ಈ ಮೆಲಡಿ ಒಳ್ಳೆ ಫಸಲು ಕೊಡ್ತದೆ ಸರ್. ನಿಮ್ ಕಡೆ ಎಲ್ಲ ಹೆಚ್ಚಾಗಿ ಅದನ್ನ? ನಮ್ ಕಡೆ ಹಾ ರೀ, ಮೆಲಡಿ ಮಾಡುದ್ರ ಜಾಸ್ತಿ ರೀ. ಚಾಮುಂಡ ತಳಿ ಅದು ಬಂದ್ರೆ ಅದು ಚಲೋ ತಳಿ. ಹೆಚ್ಚು ನೀರು ಉಣಿಸಬೇಕಾಗ್ತದೆ ಹೇಗೆ? ಹಾ, ನೀರ್ ಜಾಸ್ತಿ ಬೇಕು ಸರ್ ಅದಕ್ಕೆ. ಮಿನಿಮಮ್ ಇಲ್ಲಂದ್ರೆ ದಿನ 3 ಗಂಟೆ ನೀರ್ ಅದಕ್ಕೆ ಬಿಡಬೇಕ್ರಿ ಸರ್. ಡ್ರಿಪ್ ಲೈನ್ ಮುಖಾಂತರ 3 ಗಂಟೆ ಅದಕ್ಕೆ ನೀರ್ ಕಂಟಿನ್ಯೂ ಬೇಕ್ರಿ. ಮತ್ ಮುಂದೆ ಕಾಯಿ ಸೈಜ್ ಆಗೋ ಟೈಮ್ ರೀ, 5-6 ಗಂಟೆ ನೀರ್ ಬಿಡಬೇಕ್ರಿ. ಈಗ ನೀವು 1 ಎಕರೆ ಹಚ್ಚಿದ್ರಿ ಅಂತ ಹೇಳಿದಿರಿ, ಎಷ್ಟು ಖರ್ಚು ಬರ್ತದೆ ಸರ್? 1 ಎಕರೆಗೆ 50-60,000 ರೂಪಾಯಿ ಅದ್ರ ಖರ್ಚು ಇದ್ರು ಸರ್. ಲಾಭ ಅದು ರೇಟ್ ಮ್ಯಾಗ ಹೋಗ್ತದೆ ಸರ್. ಇವಾಗ ರೇಟ್ ಚೆನ್ನಾಗಿತ್ತಂದ್ರೆ ಹೆಚ್ಚಿಗೆ ಲಾಭ ಆಗ್ತಾರೆ, ರೇಟ್ ಕಮ್ಮಿ ಇತ್ತು ಸ್ವಲ್ಪ ಲಾಭ ಕಮ್ಮಿ ಆಗ್ತಾರೆ ಸರ್. ಇಷ್ಟೇ, ಮೈ ಮೇ ಏನು ಬರಲ್ರಿ, ಅಂದ್ರೆ ಹುಷಾರ್ಲೇ ಮಾಡ್ಬೇಕು ನೋಡ್ರಿ ಸರ್. ನಷ್ಟ ಆಗೋದಿಲ್ಲ ಅಲ್ವಾ? ಕಲ್ಲಂಗಡಿ ಏನು ಮಾಡಿದ್ರು ಒಳ್ಳೇದೇ ಒಳ್ಳೇದೇ. ಈಗ ಇಷ್ಟೆಲ್ಲ ಮಿಶ್ರ ಬೆಳೆ ಮಾಡ್ತಾ ಇದ್ರಿ, ಏನಾದ್ರು ಸಾಲ ಎಲ್ಲ ತಗೊಂಡು ಕೃಷಿ ಮಾಡ್ತೀರಾ ಹೇಗೆ ಅಂತ? ಬ್ಯಾಂಕ್ ನೆರವು, ಆರ್ಥಿಕ ನೆರವನ್ನ? ಹಾ, SBI ಬ್ಯಾಂಕ್ ನೆರವು ತೊಗೊಂಡಿದೆ ಸರ್, ಅದರಿಂದ ಸಾಲ ಇದೆ ಸರ್ ನಮ್ಗೆ. ಅದೆಲ್ಲ ಅನುಕೂಲ ಆಗ್ತದೆ ರೈತರಿಗೆ? ಹಾ ರೀ, ಅದು 7% ಬಡ್ಡಿ ಇರೋದ್ರಿಂದ ಸ್ವಲ್ಪ ಅನುಕೂಲ ಇದೆ ಸರ್. ಅದರಿಂದ ಮರುಪಾವತಿನ ಹಾಗೆ ವರ್ಷಿಗೆ ರಿನ್ಯೂವಲ್ ಮಾಡ್ತಾ ಇದೆ ಸರ್. ಈಗ ಪ್ರಧಾನಮಂತ್ರಿಯವರು ಕೃಷಿಕರಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ನೆರವನ್ನ ಕೊಡ್ತಾರೆ, ನೀವು ಅಂತದ್ದನ್ನ ಪಡೆದಿದ್ದೀರಿ? ಹಾ ಸರ್, ನಮ್ಗೆ ಪ್ರಧಾನಮಂತ್ರಿ ಯೋಜನೆ ಕೃಷಿ ಸನ್ಮಾನ ಯೋಜನಾ ಅದಲ್ಲ ಸರ್, ಅದರಿಂದ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಕೌಂಟಿಗೆ ಹಾಕಿ ಒಂದು ಅನುಕೂಲ ಆಗ್ತದೆ ನಿಮ್ಗೆ. ಹಾ ಸರ್, ಅದಕ್ಕೆ ರಾಜ್ಯ ಸರ್ಕಾರ ಸೇರಿಸಿ ಕೊಡ್ತದಲ್ಲ ಸರ್? ಅವರು ಹಾಕ್ತಾರೆ ಸರ್, ಅದನ್ನು ಕೂಡ ಅನುಕೂಲ ಆಗ್ತದೆ. ಅಂದ್ರೆ ನೀವು ಈಗ ಶಿಕ್ಷಣ ಮುಂದುವರಿಸದೆ ಕೃಷಿಯಲ್ಲಿ ಮುಂದುವರೆದಿರೋದು ತೃಪ್ತಿ ಇದೆ? ತೃಪ್ತಿ ಸರ್ ನಮಗೆ. ಅಲ್ಲ, ವಿಶ್ವನಾಥ್ ಪಾಟೀಲ್ರೆ, ನಿಮ್ಮಾಗೆ ಯುವಕರು ಈಗ ಎಲ್ಲ ತಿರುಗಾಡೋದು ಅದು ಇದು ಮಾಡ್ತಾ ಇದ್ದಾರೆ, ಕೃಷಿ ಇದ್ರು ಭೂಮಿ ಇದ್ರು ಕೂಡ ಕೃಷಿ ಮಾಡೋದಿಲ್ಲ, ಉಳುಮೆ ಮಾಡೋದಿಲ್ಲ, ಕೃಷಿ ಭೂಮಿ ಪಾಳು ಬಿದ್ದಿರ್ತದೆ, ಅಂತವ್ರಿಗೆ ಏನ್ ಹೇಳ್ತೀರಿ? ದಯವಿಟ್ಟು ಮಾಡ್ರಿ, ಕೃಷಿ ಚೆನ್ನಾಗಿದೆ ಮಾಡ್ರಿ, ಮನಸ್ಸು ಕೊಟ್ಟು ಮಾಡಿದ್ರೆ ಎಲ್ಲ ಸಿಕ್ಕೆ ಸಿಗುತ್ತೆ, ಒಂದು ಆತ್ಮದ ಸಂತೋಷ ಸಿಗ್ತದೆ, ಮತ್ತೆ ಒಳ್ಳೆ ಆರೋಗ್ಯನ ಕಾಪಾಡ್ಲಿಕ್ಕೆ. ಈಗ ಹಂಗ್ರಿ ಸರ್, ನಾವು ತಂದೆ ತಾಯಿಗಳಿಗೆ ನಾವು ಬಿಟ್ಟು ಹೋದೆ ಅಂದ್ರಿ ನೋಡ್ಕೊಳ್ ಬಹಳ ಕಷ್ಟ ಆಗ್ತಾರೆ, ಅದನ್ನು ಆಗ್ತಾರೆ, ನಮ್ ಭೂಮಿನು ಕಾಯ್ತೇವ್ರಿ, ನಮ್ ತಂದೆ ತಾಯಿನು ಕಾಯ್ತೇವ್ರಿ. ಹಿಂಗಾಗಿ ಈಗ ನಿಮ್ಮ ಜೊತೆಗೆ ಯಾರಿದ್ದಾರೆ? ನಮ್ ತಂದೆ ತಾಯಿ ರೀ, ವಯಸ್ಸಾದಾಗಿದೆ ಅಂದ್ರೆ 50-60 ನಮ್ ತಂದೆ ತಾಯಿ ರೀ. ಒಟ್ಟಿಗೆ ನೀವು ಇದ್ದೀರಿ? ಹಾ, ಒಟ್ಟಿಗೆ ಸೇರಿ ಕೃಷಿ ಮಾಡೋದು? ಹೌದು ಸರ್. ಈಗ ಕೃಷಿ ಮಾಡ್ಲಿಕ್ಕೆ ಈ ಕೂಲಿ ಆಳುಗಳ ಕೊರತೆ ಇದೆ ಅಂತ ಹೇಳ್ತೀರಿ, ನೀವು ಅದ್ರ ಬಗ್ಗೆ ಏನ್ ಮಾಡ್ತೀರಿ? ಕೂಲಿ ಆಳುಗಳ ಕೊರತೆ ಇದ್ರ ಸರ್, ಎಲ್ಲ ಪಗಾರ ಜಾಸ್ತಿ, ಅವ್ರಿಗೆ ಯಾರಿಗೆ ಅಪ್ಲೈ ಇಲ್ರಿ ಸರ್. ಹೆಂಗಂದ್ರಿ, ಈ ಎಲ್ಲಾನ ರೇಟ್ ಜಾಸ್ತಿ ಆಗ್ಬೇಕ್ರಿ, ಅವ್ರಿಗಾರ ಏನನ್ನದ್ರಿ? ನನಗೆ ಅಂತ ವಿಶ್ವನಾಥ್ ಪಾಟೀಲ್ ಹೆಚ್ಚು ದುಡಿತೀರ ಅಂತ? ಹೌದು ಸರ್, ನಾವು ಸ್ವತಃ ದುಡಿತೀವಿ ಸರ್. ಸ್ವತಃ ದುಡಿಬೇಕು? ಹಾ, ಮೇನ್ ನಾವು ಸ್ವತಃ ದುಡಿಬೇಕ್ರಿ, ಅಂದ್ರೆ ನಾವು ಉಳಿತೀರಿ, ಇಲ್ಲ ಅಂದ್ರೆ ಎಲ್ಲಾನೇ ಕೂಲಿ ಮಾಡ್ಕೋತಂದ್ರೆ ಅಂದ್ರೆ ಈಗ ಎಲ್ಲಾನು ನಾವೇ ಮಾಡೋದಾಗಲ್ಲ ಸರ್. ಆಗಲ್ಲ. ಹಾ, ಒಂದ್ ಟೈಮ್ ಜನ ತೋನೇ ಬೇಕಾಗ್ತದೆ. ಹಾ, ಬೇಕು, ಅವ್ರ ಇಲ್ಲೇ ನಡೆಯಲ್ಲೇರಿ, ನಾವ್ ಯಾವಾಗ ಮಾಡೋದಾಗ್ತಾರೆ ಸರ್, ಒಂದ್ ಮಾಡ್ಬೋದ್ರಿ. ಹೌದು, 4-5 ಕೆಲಸಗಳು ಒಬ್ಬರೇ ಹೆಂಗ ಆಗತ್ತರಿ, ನಮ್ಗೆ ಇಟ್ಕೊಳ್ಬೇಕಾಗ್ತದೆ. ಇಟ್ಕೊಳ್ಬೇಕೇರಿ. ತುಂಬಾ ಒಳ್ಳೇದು ವಿಶ್ವನಾಥ್ ಬಾಬರಾವ್ ಪೊಲೀಸ್ ಪಾಟೀಲ್ರೆ, ನಿಂಬಾಳದಂತ ಪ್ರದೇಶದಲ್ಲಿ ಮಿಶ್ರ ಬೆಳೆ ಅದರಲ್ಲೂ ಕೂಡ ಈ ಪಪ್ಪಾಯ ಕೃಷಿಯಲ್ಲಿ ಬಹಳ ಯಶಸ್ವಿ ಒಬ್ಬ ಕೃಷಿಕನಾಗಿ, ಅದರ ಜೊತೆಗೆ ಪೇರಳೆ ನುಗ್ಗೆ ಕಲ್ಲಂಗಡಿ ಅಂತ ಕೃಷಿಯನ್ನ ಮಾಡಿ ವರ್ಷಪೂರ್ತಿ ಒಂದು ಆರ್ಥಿಕ ಸಂಪನ್ಮೂಲ ಗಳಿಸುವ ಹಾಗೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಬಹಳ ತೃಪ್ತಿಯ ಜೀವನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಮ್ಮ ಯುವಕರಿಗೆ ಒಬ್ರು ಆದರ್ಶ ವ್ಯಕ್ತಿ, ಯಾಕೆ ಅಂತ ಹೇಳಿದ್ರೆ ಕೃಷಿ ಕೇವಲ ಹಿರಿಯರೇ ಮಾಡ್ತಾ ಇದ್ರು, ಆದ್ರೆ ಯುವಕರು ಕೂಡ ಕೃಷಿ ಭೂಮಿಗೆ ಬಂದು ಕೃಷಿಯನ್ನ ಮಾಡಿ ಬಹಳ ನೆಮ್ಮದಿಯ ಒಂದು ಬದುಕನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನೀವು ಹೇಳಿದ್ರಿ. ಇನ್ನಷ್ಟು ಒಳ್ಳೇದಾಗ್ಲಿ, ತುಂಬಾ ಒಳ್ಳೆಯ ಕೃಷಿ ನಿಮ್ಮಿಂದ ಬಂದು ಆರ್ಥಿಕವಾಗಿ ಸಬಲರಾಗಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಈಗ ಕೃಷಿಕರು ಒಮ್ಮೊಮ್ಮೆ ಆಸೆ ಪಡ್ತಾರೆ ವಿಶ್ವನಾಥ್ ಪಾಟೀಲ್ ಅಲ್ಲಿ ಮಾತಾಡಬೇಕು ಅಂತೇಳಿ, ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೌದು ಸರ್, ಹೇಳ್ತೀನಿ ಸರ್. 99972 ಮತ್ತು 99702 99704646 ಸರ್. 46 ಅಂದ್ರೆ 99972 99704646 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿದ್ರೆ ನೀವೆಲ್ಲ ಮಾಹಿತಿ ಕೊಡ್ತೀರಾ ಸರ್? ಮಾಡಿ ಸರ್, ಯಾವಾಗನೂ ಮಾಡಿ ಸರ್, ನನಗೆ ಎಷ್ಟು ಹೋದ ಅಷ್ಟು ಹೇಳ್ತೀನಿ ಸರ್. ತುಂಬಾ ಧನ್ಯವಾದ ಪಟೇಲ್, ನಮ್ಮ ಜೊತೆ ಮಾತಾಡಿದಕ್ಕಾಗಿ ಧನ್ಯವಾದ. ಧನ್ಯವಾದ ಸರ್. ಇದುವರೆಗೆ ಪಪ್ಪಾಯ ಬೆಳೆಯಲ್ಲಿನ ಅನುಭವ ಕುರಿತು ಅಳಂದ ತಾಲೂಕಿನ ನಿಂಬಾಳ ಗ್ರಾಮದ ಪ್ರಗತಿಪರ ಯುವ ರೈತರಾಗಿರುವ ವಿಶ್ವನಾಥ್ ಪೊಲೀಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಕೃಷಿರಂಗದಲ್ಲಿ ಈಗ ಶಾಂತಾಬಾಯಿ ಅಣವೀರ್ ಹಂಗರಗಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಕೃಪಯಲಿಂದ ಹುಟ್ಟಿ ಬಂದನೋ ಈಶ್ವರಾಜರಾಗೆ, ಗವರ ಗ್ರಾಮದೊಳು ಜಲಸೆ ಬಂದನೋ ತಾಲೂಕ ದೇವರಿಗೆ, ಗವರ ಗ್ರಾಮದೊಳು ಜಲಸೆ ಬಂದನೋ ತಾಲೂಕ ದೇವರಿಗೆ. ಮಾರ ಶಾಂತಾಬಾಯಿ ಅಣವೀರ್ ಹಂಗರಗಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಜೊತೆ ಜೊತೆಯಲಿ ನೇರ ಫೋನಿನ ಸಂವಾದ ಸಂವಾದ ಬಾನುಭುವಿಯ ವಿಶಾಲ ಪರಿಧಿಯಲಿ. ಇದೇ ಬುಧವಾರ 18 May 2022 ಬೆಳಗ್ಗೆ 10:30 11:30 ಜೊತೆ ಜೊತೆಯಲಿ ನೇರ ಫೋನಿನ ಸಂವಾದ. ಈ ವಾರದ ವಿಷಯ, ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮದ ಕಾರ್ಯಚಟುವಟಿಕೆಗಳು. ಭಾಗವಹಿಸುತ್ತಾರೆ ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ವಿ ಟೇಂಗ್ಳಿ, ನಿಗಮದ ಉದ್ಯೋಗಿನಿ ಯೋಜನೆ, ಕಿರುಸಾಲ ಯೋಜನೆ, ವಸ್ತು ಪ್ರದರ್ಶನ ಮಾರಾಟ ಮೇಳ, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಚೇತನ ಯೋಜನೆ ಮುಂತಾದ 10 ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರಸ್ತೆ ಕಲಬುರಗಿ. ಬಾನುಲಿಯ ಜೊತೆಯಲಿ. ಕೃಷಿರಂಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆ ಸಾಧ್ಯತೆಗಳು ಬಹಳ ಕಡಿಮೆ, ಆದರೂ ಕೂಡ ರೈತ ಬಾಂಧವರೇ ಗಮನಿಸಬೇಕು, ಮಧ್ಯಾಹ್ನದ ನಂತರ ಸನ್ನಿವೇಶಗಳು ಬದಲಾಗಿ ಗುಡುಗು ಮಿಂಚಿನ ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸೂಕ್ತವಾದಂತಹ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ.